ಆತ್ಮಸಂತೋಷದಿಂದ ಒಕ್ಕಲ್ತನ ಮಾಡುದು. ನೀರಿಲ್ಲಾರ್ದಾಗ ನೀರಿನ ಕೊರತೆ ಇದ್ದದ ಅದು ಆಕ್ಚುಲಿ ಮನುಷ್ಯನ ಏನೋ ಕೆಟ್ಟ ಅನಿಸು ಸಜ್ಜಕ. ಈಗ ಪಾಪ ಈಗ ಬರಗಾಲ ಇದ್ದಂತ ಜನ ಅವ್ರಿಗೆ ಟೈಮ್ ಟು ಟೈಮ್ ಮಳೆ ಆಗಂಗಿಲ್ಲ, ಅವ್ರ ಪಾಪ ಅವ್ರಿಗೆ ಕೆಟ್ಟ ಅನಸ್ತತಿ. ನಮಗೆ ಇವತ್ತ ನೀರಿನ ಅನುಕೂಲ ಆಗೈತೆ ಅಂದ್ ಬೆಳಗ್ಗೆ ಇವತ್ತು ರೇಟ್ ನಮ್ಗೆ ತಿನ್ನಾಕ ಉಣ್ಣಾಕ ಸಿಕ್ಕ ನಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗೈತಂದ್ರೆ ಮತ್ ಬೇರೆದವ್ರು ಬದುಕಬೇಕಲ್ಲ ಸರ್. ಪ್ರಾಣಿ ಪಕ್ಷಿಗಳು ಬದುಕಬೇಕು, ಇದ್ರ ಮೇಲಿಂದ ಎಷ್ಟೋ ಜನ ದಲ್ಲಾಳಿಗಳು ಬದುಕುತ್ತಾರ, ಎಷ್ಟೋ ಕೂಲಿ ಕಾರ್ಮಿಕರು ಬದುಕುತ್ತಾರ, ಹೌದಿಲ್ರಿ? ಇದೆಲ್ಲ ನಡೀದಲ್ಲ ಲಾಸ್ಟ್ಗೆ. ಅದಕ್ಕೆ ನಮ್ ಹಿಂದ್ ಹಿರಿಯರು ಹೇಳ್ತಿದ್ರು ನಮಗ, ಅವೇನ ಮೂರ್ ತಾಳಿನೊಳಗೆ ಒಂದ್ ತಾಳ ಅಟ ರೈತಗತ್ತ, ಅದ್ ಹಿಂದ್ ಹಿರಿಯರ್ ಹಂಗ ಸುಳ್ಳು ಮಾಡಿಲ್ಲ. ಅದ್ ನನ್ನ ಅಭಿಪ್ರಾಯ ಹಂಗ ಅನಿಸುತ್ತೆ ಸರ್. ಈಗ ತಾವು ರೇಷ್ಮೆ ಕೃಷಿ ಕಡೆ ಆಕರ್ಷಿತರಾಗಿದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ರೇಷ್ಮೆ ಕೃಷಿನು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿದ್ದೀರಿ. ನಿಮ್ಮ ಜೊತೆಗೆ ಇನ್ನೂ ಕೆಲವು ರೈತರನ್ನು ಪ್ರೋತ್ಸಾಹ ಮಾಡಿ ರೇಷ್ಮೆ ಕೃಷಿ ಮಾಡ್ರಿ ಅಂತೇಳಿ ಅವ್ರನ್ನು ಕೂಡ ಕರ್ಕೊಂಡು ಹೋಗ್ತೀರಿ? ಅದನ್ನು ನನ್ನ ಮಾನ್ಯ ಕೃಷಿ ಅಧಿಕಾರಿಗಳು ಬಂದಾಗ ನಾನು ಸುತ್ತಮುತ್ತಿದ್ದಂತ ಕೆಲವೊಂದು ಜನ ರೈತರನ್ನು ಕರೆಸಿದ್ದೀನಿ. ಕೆಲವೊಂದ್ ಜನ ರೈತರಿಗೆ ಏನ್ ಅನಿಸತ್ರಿ, ಮಾಡಿ ಒಬ್ಬ ರೈತ ಸಕ್ಸಸ್ ಆಗೋ ಮಟ್ಟ ಪಟ್ನ ವಿಶ್ವಾಸ ಬರಂಗಿಲ್ರಿ. ಅವ್ರೇನಂತಾರ, ನಮ್ಮ ನಾಲ್ಕು ಎಕರೆ ಅದಾವು, ನಿಂದು ಒಂದ್ ಸ್ವಲ್ಪ ಭೂಮಿ ಹೆಚ್ಚದ, ನಿಂದು ನಾಲ್ಕು ಎಕರೆ ಮಾಡಿರ್ತಿ, ಅದೊಂದೊಳ್ಳೆ ಫೇಲ್ ಆದ್ರೂ ಸದ್ಯಕ್ಕೆ ಇನ್ ಹತ್ತು ಎಕರೆದಾಗ್ರೆ ನೀನು ಬದುಕತಿ, ನಮ್ಮ ಸ್ವಲ್ಪ ಸ್ವಲ್ಪ ಲ್ಯಾಂಡ್ ಅದಾವ, ಒಮ್ಮಿಂದೊಮ್ಮಿಗೆ ನಿನ್ನ ಜುಡಿ ಕೂಡಿ ನಾವು ಮಾಡಿದೀವಪ್ಪ ಆತನ ಪಟ್ಟಣ ನಾಳೆ ಲಾಸ್ ಆದಿತ್ತಲ್ಲ ಅನ್ನುವಂತ ಒಂದು ಮನಸ್ಸಿನ ಹಿಂಜರಿಕೆ ಐತ್ರಿ ಅವ್ರಿಗೆ. ಅದಕ್ಕೆ ನಾ ಏನ್ ಮಾಡೀನಿ, ಅವ್ರಿಗೆ ಕನ್ವಿನಿಯನ್ಸ್ ಮಾಡಿ ಅಂತ ಹೇಳೇನ್ರಿ. ಮತ್ತೆ ಒಂದು ಅವ್ರಿಗೆ ಒಂದು ಗ್ಯಾರಂಟಿ ಚಾಲೆಂಜ್ ಮಾಡೀನಿ, ನೀವು ಮುಂದಿನ ದಿನಮಾನಗಳಲ್ಲಿ ರೇಷ್ಮೆಗೆ ಬಂದೇ ಬರ್ತೀರ ತಿಳಿ ನಾನು. ಯಾಕಂದ್ರೆ ನಾ ಮಾಡಿ ಒಂದು ವರ್ಷದಾಗ ನಾ ಲಾಭ ತಕೊಳಕ್ ತಿಂದ್ರೆ ಕೊಲ್ಲಕ್ ನಿಮಗ ಅವಾಗ ಒಂದು ಧೈರ್ಯ ಬರ್ತೈತಿ, ನಾವು ಬರ್ಬೇಕಲ್ಲ ಅಂತ ಬಂದೇ ಬರ್ತೀರ ತಿಳಿನಿ. ನನಗೆ ರೈತರ ಜನ ಬಹಳ ಜನ ಫ್ರೆಂಡ್ ಸರ್ಕಲ್ ಇರೋದ್ರಿಂದ ನಾ ಪ್ರತಿಯೊಂದು ಕರ್ಕೊಂಡು ಮಾಡೀನಿ ಎಲ್ಲಾರನು. ನಾನು ಫಸ್ಟ್ ಆಪಲ್ ಬೇರೆ ತಚ್ಚಿದ್ದೆ ಸರ್, ನನ್ನ ಮಹಾರಾಷ್ಟ್ರದಿಂದ ಅಲ್ಲಿ ಕ್ಲೋಸ್ಗೆ ಹೋಗಿ 32 ರೂಪಾಯಿಗೊಂದು ಈ ತಂದು ಹೋದಾಗ ನಾನು ಒಬ್ಬನೇ ತಂದು ಹಚ್ಚಿಲ್ರಿ. ನನ್ನ ಜೋಡಿ ಸುಮಾರು ಒಂದು 7-8 ಜನ ರೈತನ ಕರ್ಕೊಂಡ್ಬಂದು ತಗೊಂಬಂದು ಹಚ್ಚಿದೆ. ಪಾಪ ಅವ್ರು ಎಲ್ಲರೂ ಏನ್ ಮಾಡಿಬಿಟ್ರು, ಒಂದೊಂದು ವರ್ಷಕ್ಕೆ ಕಿತ್ತು ಹೋಗಿದ್ಬಿಟ್ರು, ರೇಟ್ ಬರಲಿಲ್ಲ. ನಾನು ಸ್ವಲ್ಪ ನನಗೆ ಉಳಿದ ಆಸ್ತಿ ಒಳಗೆ ಉತ್ಪನ್ನ ಬರ್ತಿತ್ತು ನೋಡಬೇಕಂದ 2.5 ಎಕರೆ 1700 ಬಡ್ಡಿ ಹೆಚ್ಚಿದ್ದಾರೆ. ಒಂದು 3 ವರ್ಷ ಮಟ್ಟ ನೋಡಿದೆ ಸರ್ ನಾನು. ಅವರೆಲ್ಲ ಒಂದು ವರ್ಷಕ್ಕೆ ತೆಗೆದ್ರು, ನಾನು ಆ ಪೇಷನ್ಸ್ ಕಳ್ಕೊಳ್ಳಿಲ್ಲ. 3 ವರ್ಷ ನೋಡಿದ್ನಿ, ಒಟ್ಟ 3 ವರ್ಷ ಅದನ್ನ ಯಾರು 5 ರೂಪಾಯಿ ಕೆಜಿ ಕೇಳಿಲ್ಲ. ಆವಾಗ ಅನಿವಾರ್ಯ ನಾನು ಕಿತ್ತು ತೆಗೆದೆ ಅದನ್ನ. ಹಂಗ ನಾ ಏನ ಮಾಡಿದ್ರು ಸದ್ಯಕ್ಕೆ ನಾನು ಸುತ್ತಮುತ್ತಿದ್ದಂತ ಯುವ ರೈತರನ್ನ ಕರ್ಕೊಂಡೇನೆ ಮಾಡ್ತೇನೆ ನಾನು. ಈ ರೇಷ್ಮೆ ಒಳಗಾದ್ರೂ ಸದ್ಯಕ್ಕೆ ನಾ ಈ ಭಾಗದೊಳಗೆ ಎಲ್ಲರಿಗೂ ಈಗಾಗಲೇ ಹೇಳಿ ನೀ ರೇಷ್ಮೆ ಮಾಡೋಣ ಅಂತೇಳಿ ಅಂದ. ಮತ್ತೆ ಅವ್ರನ್ನ ಕರ್ಕೊಂಡು ಧಾರವಾಡ ಸೈಡ್ದಾಗ ಬಹಳ ಚಲೋ ಮಾಡ್ತಾರಂತ ಸರ್ ರೇಷ್ಮೆ. ಅಲ್ಲಿ ಒಂದು ಸಲ ನಾನು ಫ್ಯಾಮಿಲಿ ಸಮೇತ ಹೋಗೋರ್ತೀವಿ ನಾವು. ಯಾಕಂತಂದ್ರೆ ಈ ರೇಷ್ಮೆ ಮಾಡಕ್ ಏನು ಆಳುಗಳ ಅವಶ್ಯಕತೆ ಬಹಳ ಏನಿಲ್ಲ. ನನ್ನ ಅಭಿಪ್ರಾಯ ಪ್ರಕಾರ ರೇಷ್ಮೆ ಮಾಡಿದ್ರ ಜೋಡಿ ಮಾತಾಡಿ ನನ್ನ ಫ್ರೆಂಡ್ಸ್ ಇದ್ರು, ಏನ್ ಮನ್ಯಾಗ ಒಬ್ರು ಹೆಣ್ಮಕ್ಳು ಜವಾಬ್ದಾರಿ ತಗೊಂಡ್ರು ರೇಷ್ಮೆ ಆಗ್ತದೆ ಅಂತ ಹೇಳ್ಯಾರ. ಅದಕ್ಕೆ ನಾನು ಅದನ್ನ ಇನ್ನೊಂದೇನು ವಿಚಾರ ಮಾಡಿದ್ರೆ, ನಮ್ಮ ಮನೆಯಲ್ಲಿದ್ದಂತ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ನೆಂಡ ಇದ್ದಂತ ಎಲ್ಲ ಗೃಹಿಣಿಯರಿಗೆ, ನಮ್ಮ ಶಶಿ ಇರ್ಬೋದು, ನಮ್ಮ ಮಿಸಸ್ ಇರ್ಬೋದು, ಇವ್ರ ಎಲ್ಲರಿಗೂ ಅದ್ರ ಬಗ್ಗೆ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸಿ ಅವ್ರಿಗೊಂಥರ ಇಂಟ್ರೆಸ್ಟ್ ಹುಟ್ಟಿಸಿ ಅವ್ರ ಜವಾಬ್ದಾರಿ ಕೊಟ್ಟು ಮಾಡಿಸ್ಬೇಕು. ತಕ್ಷಣದ ಈ ಪ್ಲಾನ್ ಆಗಿರೋದನ್ನು ನಾನು ಈಗ ಎಲ್ಲ ಗೆಳೆಯರನ್ನ ಕರ್ಕೊಂಡು ನೋಡಾಕೊಂಟೇನ್ರನ್ನ. ನೋಡಿ ಬಂದ ಮೇಲೆ ಅಂತ ಅದನ್ನ ನಿರ್ಧಾರ ತಗೋತೀನಿ. ನಾನು ರೈತರು ಕರ್ಕೊಂಡೇ ಮಾಡ್ತೇನೆ ಸಾಕಷ್ಟು ಜನ ರೈತರಿಗೆ. ಸರಿ ರಮೇಶ್ ಅವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9900-6678. ಆತ್ಮೀಯರೇ, ರಮೇಶ್ ಬಡ್ರಿ ಅವರು ಹೇಳದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9900-19-26-78. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು, ಹೆಚ್ಚಿನ ಮಾರ್ಗದರ್ಶನವನ್ನ ಅವರಿಂದ ಪಡ್ಕೊಳ್ಬಹುದು. ಒಳ್ಳೇದು ರಮೇಶ್ ಮಂಜುನಾಥ್ ಬಳ್ಳಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಯಾವ ರೀತಿಯಾದಂತಹ ಒಂದು ಕೃಷಿಯನ್ನ ಮಾಡ್ತಾ ಇದ್ದೀರಿ, ಎಂತಹ ಪ್ರಗತಿಪರ ವಿಚಾರಗಳನ್ನ ಇಟ್ಟುಕೊಂಡಿದ್ದೀರಿ, ಆಮೇಲೆ ಎಲ್ಲರನ್ನು ಕೂಡಿಕೊಂಡು ಕೃಷಿ ಮಾಡಿ ಎಲ್ಲರೂ ಉದ್ದಾರ ಆಗಬೇಕು ಅನ್ನುವಂತಹ ಒಂದು ವಿಚಾರ ಏನದ ಅದು ಬಹಳ ಸಂತೋಷ ಕೊಡುವಂತಹದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ವಿಶೇಷವಾಗಿ ರೇಷ್ಮೆ ಕೃಷಿ ನಮ್ಮ ರೈತರಿಗೆ ಬಹಳ ಅನುಕೂಲ ಒದಗಿಸ್ತದ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ. ತಮ್ಮ ಮುಂದಿನ ಪ್ರಯೋಗಗಳು ಯಶಸ್ವಿಯಾಗಲಿ. ನಮ್ಮ ರೈತರಿಗೆ, ಈ ಭಾಗದ ರೈತರೇನಿದ್ದಾರೆ ಅವರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದರ್ಭದೊಳಗೆ ಆಶಾ ಮಾಡ್ತಾ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ತಮಗೂ ಕೂಡ, ಎಲ್ಲ ರೈತರಿಗೂ ಕೂಡ ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ದ್ರಾಕ್ಷಿ ಕಬ್ಬು ಬಾಳೆ ಬೇಸಾಯದಲ್ಲಿನ ಅನುಭವ ಕುರಿತು ಬಬಲೇಶ್ವರ ತಾಲೂಕು ಸಂಗಾಪುರ SH ಗ್ರಾಮದ ರಮೇಶ್ ಮಂಜುನಾಥ್ ಬಳ್ರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ರೂಳಿ.